ಅಸಂಖ್ಯ ಆಹವವಾದರು ಕೊನೆಗೆ ಅಸಂಖ್ಯ ಆಹವವಾದರು ಕೊನೆಗೆ ಭಾರತ ಇದು ಭಾರತ ಇದು ಭಾರತ ದೇಶ ಇದು ಭಾರತ ದೇಶ ಗಡಿಯಿಂದಲೇ ಮುಡಿವರೆಗೂ ಚೆಲುವಿನ ನೀನಿದೆಯೋ ಇದು ಭಾರತ ಇದು ಭಾರತ ಇದು ಭಾರತ ದೇಶ ಸ್ವಾತಂತ್ರ್ಯವ ಮರೆಯದೆ ನಾವು ಹಿಂದಿನ ಸ್ವಾತಂತ್ರ್ಯವ ಮರೆಯದೆ ನಾವು ಅದರೇಗೆ ಗೈವೆ ಶಪಥ ಅದರೇಗೆ ಗೈವೆ ಶಪಥ ಇದು ಭಾರತ ಇದು ಭಾರತ ಇದು ಭಾರತ ದೇಶ ಇದು ಭಾರತ ದೇಶ ಕಡಿಯಿಂದಲೇ ಮುಡಿವರೆಗೂ ಇದು ಭಾರತ ಇದು ಭಾರತ ಇದು ಭಾರತ ದೇಶ ಇದು ಭಾರತ ದೇಶ ಇದು ಭಾರತ ದೇಶ ಇದು ಭಾರತ ದೇಶ ಈಗ ಕೇಳಿ ಜಿ ಎ ಶಿವರುದ್ರಪ್ಪ ಅವರ ರಚನೆ ನಿನ್ನದೇ ನೆಲ ನಿನ್ನದೇ ಜಲ. ಗೀತೆಯನ್ನು ಹಾಡಿದ್ದಾರೆ ಆರ್ ಮಂಜುಳ ಮತ್ತು ಸಂಗಡಿಗರು. Thank you. ಕೇಳುಗರೆ, ಈಗ ಕೇಳಿ ವೃಂದಗಾನದಲ್ಲಿ ದರಾ ಬೇಂದ್ರೆ ಅವರ ರಚನೆ. ನುಡಿದಳು ಕೇಳಿರೋ ತಾಯಿ, ನುಡಿದಳು ಕೇಳಿರಿ ತಾಯಿ, ನುಡಿದಳು ಕೇಳಿರೋ ತಾಯಿ, ನುಡಿದಳು ಕೇಳಿರಿ. ನೇನು ಬೆಳಗಿನ ಗಂಧವೋಡೆಯಿತು, ನೇನು ಬೆಳಗಿನ ಗಂಧವೋಳ ಮಗುಗಳಲ್ಲ ಕುಟಿಲಿಸುವುದೇ ನಂದವ ಉಸಿರು ಕೊಡುತ್ತಿವೆ, ಉಸಿರ ಕೊಡುತ್ತಿವೆ ನಿತ್ಯಜಲ್ಲ, ಉಸಿರು ಕೊಡುತ್ತಿವೆ, ಉಸಿರ ಕೊಡುತ್ತಿವೆ ನಿತ್ಯಜಲ್ಲ. ಇನ್ನು ಮುಂದೆ ಕೇಳಿ ಸಮೂಹ ಗಾನದಲ್ಲಿ ಗುರುರಾ ಸಿದ್ದಾಪುರವರ ರಚನೆ. ಮನ ಸಮರ್ಪಣೆ ಭಾರತಾಂಬೆಯೆ ವಿಶ್ವ ಬಂದಳೆ, ನಿನಗೆ ಕೋಟಿ ಅಭಿನಂದನೆ, ನಿನಗೆ ಕೋಟಿ ಅಭಿನಂದನೆ. ಭಾರತಾಂಬೆಯೇ ಪರಮ ಪೂಜಳೆ ನಿನಗೆ ತನು ಮನ ಸಮರ್ಪಣೆ, ಭಾರತಾಂಬೆಯೇ ವಿಶ್ವ ವಂದ್ಯಳೆ ನಿನಗೆ ಕೋಟಿ ಅಭಿನಂದನೆ, ನಿನಗೆ ಕೋಟಿ ಅಭಿನಂದನೆ. ಅಮೃತ ಜಲ ಕುಡಿದು ಕುಣಿದೆವು ನಿನ್ನಯ ಹಿರಿಮೆಯ ಹಾಡಲು, ನಿನ್ನಯ ವಾಣಿಯ ಮರ್ಮವ ಅರಿತೆವು ನಿನ್ನ ಹಿರಿಮೆ ಪರಿಪೂರ್ಣವು. ಭಾರತಾಂಬೆಯೇ ಪರಮ ಪೂಜಳೆ ನಿನಗೆ ತನು ಮನ ಸಮರ್ಪಣೆ, ಭಾರತಾಂಬೆಯೇ ವಿಶ್ವ ವಂದ್ಯಳೆ ನಿನಗೆ ಕೋಟಿ ಅಭಿನಂದನೆ, ನಿನಗೆ ಕೋಟಿ ಅಭಿನಂದನೆ. ಪರಮ ಪೂಜಳೆ ನಿನಗೆ ತನು ಮನ ಸಮರ್ಪಣೆ, ಭಾರತಾಂಬೆಯೇ ವಿಶ್ವ ವಂದ್ಯಳೆ ನಿನಗೆ ಕೋಟಿ ಅಭಿನಂದನೆ, ನಿನಗೆ ಕೋಟಿ ಅಭಿನಂದನೆ. ಕಣದಲ್ಲೂ ಸುಗಂಧ ಸೂಸಿ ಧನ್ಯ ಧನ್ಯಳು ತಾಯಿಯೇ, ಕಣ ಕಣದಲ್ಲಿ ಚೈತನ್ಯವು ಚಿಮ್ಮಿದೆ ಉದೋ ಎನ್ನುವೆವು ಮಾತೆಯೇ. ಭಾರತಾಂಬೆಯೇ ಪರಮ ಪೂಜಳೆ ನಿನಗೆ ತನು ಮನ ಸಮರ್ಪಣೆ, ಭಾರತಾಂಬೆಯೇ ವಿಶ್ವ ವಂದ್ಯಳೆ ನಿನಗೆ ಕೋಟಿ ಅಭಿನಂದನೆ, ನಿನಗೆ ಕೋಟಿ ಅಭಿನಂದನೆ, ನಿನಗೆ ಕೋಟಿ ಅಭಿನಂದನೆ, ನಿನಗೆ ಕೋಟಿ ಅಭಿನಂದನೆ, ನಿನಗೆ ಕೋಟಿ ಅಭಿನಂದನೆ. ಕೆಳಗರೆ ಕಾರ್ಯಕ್ರಮದ ಕೊನೆಯಲ್ಲಿ ಜಿಯೋ ಶಿವರುದ್ರಪ್ಪ ಅವರ ಮತ್ತೊಂದು ರಚನೆ ಸಮೂಹ ಗಾನದಲ್ಲಿ. ಬಾವುಟ ನಲವ ಗರುಡನಂತೆ ಯಜ್ಞ ಕುಂಡ ಗುಂಡೆಯಂತೆ ಇವಕ್ಕೆ ದಾಳಿ ಇಕ್ಕುತ್ತ ಇವಕ್ಕೆ ದಾಳಿ ಇಕ್ಕುತ್ತ ನೋಡು ನೋಡು ನೋಡು ನಮ್ಮ ಬಾವುಟ ಬಾಲ ಬಯಲ ನೇರಿದಲ್ಲಿ ನಮ್ಮ ಬಾವುಟ ಕೇಳುಗರೆ, ಇದುವರೆಗೆ ಸಮೂಹ ಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸುದ್ದಿ ಜಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾಧವಪೇಟ್ ನಿಯರ್ ಮಾರ್ಕೆಟ್, ಮಡಿಕೇರಿ. ಸುದ್ದಿ ಜಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಆಯುಷ್ ಇಲಾಖೆಯ ಕಡೆಯಿಂದ 8ನೇ ಅಂತಾರಾಷ್ಟ್ರೀಯ ಯೋಗ ದಿನ ಪ್ರೌಢ ಶಿಕ್ಷಣ ಮಂತ್ರಿ, ಹಂಗೇ ಜಿಲ್ಲಿನ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಂಸದ, ಜನಪ್ರತಿನಿಧಿಗಳು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಕೇಂದ್ರ ಪುರಸ್ಕೃತ ಜಾನುವಾರು ರೋಗಗಳ ನಿಯಂತ್ರಣ ಯೋಜನೆಯಡಿಲಿ ಸಂಚಾರಿ ತುರ್ತು ಪಶು ಚಿಕಿತ್ಸಾ ವಾಹನಕ್ಕೆ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಪಿ ಸುರೇಶ್ ಭಟ್ಟವು ಇಂದು ಚಾಲನೆ ಕೊಟ್ಟವು. ಇದೇ ಹೊತ್ತಲ್ಲಿ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಪ್ರಸಾರಾವ್ ಮಾತಾಡಿ, ಜಿಲ್ಲೆಯಲ್ಲಿ ಸುರುಗ ಪಶು ಚಿಕಿತ್ಸಾ ಸಂಚಾರಿ ವಾಹನ ಇದು. ಮಡಿಕೇರಿ ತಾಲೂಕಲ್ಲಿ ಸಂಚಾರಿ ವಾಹನಕ್ಕೆ ಚಾಲನೆ ಸಿಕ್ಕಿಟ್ಟು ಬರುವ ತಿಂಗಳ ಜುಲೈ ತಾರೀಕು 2ರಿಂದ ಎಲ್ಲ ತಾಲೂಕಲ್ಲೂ ಈ ಗಾಡಿನ ಸೌಕರ್ಯ ಸಿಕ್ಕಿದೆ. ದನಕರುಗಳ ಆರೈಕೆಗೆ ಬೇಕಾದ ಎಲ್ಲ ವ್ಯವಸ್ಥೆಗ ಈ ಗಾಡಿಲಿ ಸರಿಯಾಗಿ ಉಟ್ಟುತ್ತಾ ಹೇಳ್ದು, ಓದೋ ಮಕ್ಕ ಒಂದು ಸರಿಯಾದ ಗುರಿನ ಇಟ್ಟುಕೊಂಡು ಕಠಿಣ ಪ್ರಯತ್ನದ ಕೆಲಸ ಮಾಡಿ ಸ್ವಂತ ಚಾಕ್ರಿದಾರರಾಗಿ ಬೇರೆಯಕ್ಕೂ ಚಾಕ್ರಿನ ಕೊಡಕುತ್ತ ನಗರಸಭೆನ ಅಧ್ಯಕ್ಷೆ ಅನಿತಾ ಪೂವಯ್ಯವು ಹೇಳಿದರು. ಮಡಿಕೇರಿ ಪೇಟೆನ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಇಂದು ಟಾಟಾ ಟೆಕ್ನಾಲಜೀಸ್ ಲಿಮಿಟೆಡ್ನ ಸಂಯೋಜನೆಯೊಟ್ಟಿಗೆ ಉನ್ನತೀಕರಿಸಿದ ತಾಂತ್ರಿಕ ಕೇಂದ್ರನ ಉದ್ಘಾಟನೆ ಮಾಡಿಯವು ಮಾತಾಡಿ, ಐಟಿಐ ಕಲಿತ ತುಂಬಾ ಜನ ಕೈಗಾರಿಕೆಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಳು. ಮುಂದಿನ ದಿನಗಳಲ್ಲಿ ಮಕ್ಕ ದೊಡ್ಡ ಮಟ್ಟಕ್ಕೆ ಬೆಳೆಯಕುತ್ತ ಹೇಳ್ದು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಮಾತಾಡಿ, ಕೈಗಾರಿಕಾ ತರಬೇತಿಗೆ ಸೇರಿದವು ಪಾಠದೊಟ್ಟಿಗೆ, ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ಪೂರಕಾದ ವಿಷಯನ ಕಲಿಯಕ್ಕೂ ಮಕ್ಕ ತಾವು ಕಲಿತ ವಿದ್ಯೆನ ಬೇರೆಯಕ್ಕೂ ಕಲಿಸಿದ ಚಾಕ್ರಿದಾರರಾಗಿ ಬೇರೆಯಕ್ಕೂ ಚಾಕ್ರಿನ ಕೊಡಕುತ್ತ ಹೇಳ್ದು. ಕಾರ್ಯಕ್ರಮದಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆನ ಪ್ರಿನ್ಸಿಪಾಲ್ ಪಂಡಿತಾರಾಧ್ಯವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ ತಾರೀಕು 28ಕ್ಕೆ ಸೋಮವಾರಪೇಟೆ ಕೊಡವ ಸಮಾಜದಲ್ಲಿ ನಾಡು ಮದ್ದುಕಾರರ ಸಮಾವೇಶ ಕಾರ್ಯಕ್ರಮ ಏರ್ಪಾಡಾಟು. ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಳಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ತಿಂಗಳ ಪ್ರಗತಿ ಪರಿಶೀಲನಾ ಸಭೆ ನಡೆದು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಮಾತಾಡಿ, ಗ್ರಾಮಗಳಲ್ಲಿ ಸಾರ್ವಜನಿಕ ಚೂಟುಕಳ ಜಾಗ ಇಲ್ಲದಿದ್ದರೆ ಒಂದು ತಿಂಗಳೊಳಗೆ ನೋಡಿ ಪ್ರಸ್ತಾವನೆ ಸಲ್ಲಿಸಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ ತಾರೀಕು 25ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಭಾರತೀಯ ವಿದ್ಯಾಭವನ ಸಭಾಮಂಡಳಿ ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ ಅವರ ಅಧ್ಯಕ್ಷತೆಯಲ್ಲಿ ಡಿಜಿಟಲ್ ಪುಸ್ತಕಗಳ ಲೋಕಾರ್ಪಣೆ ಜಂಬರ ಏರ್ಪಾಡಾಟು. ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಹಾರಂಗಿಲಿರುವ ತೋಟಗಾರಿಕಾ ಕ್ಷೇತ್ರದಲ್ಲಿ ಬೆಳೆಸಿರುವ ಚಾಳೆಗಿಡನ ಸರ್ಕಾರ ಗೊತ್ತು ಮಾಡಿರುವ ಕ್ರಯಲ್ಲಿ ನಾಳೆ ಕೊಟ್ಟಬೇತ ತೋಟಗಾರಿಕಾ ಇಲಾಖೆಯ ನಿರ್ದೇಶಕರು ತಿಳಿಸಿದರು. ಕರೆಂಟ್ ಹಂಚೋಕೇಂದ್ರದಲ್ಲಿ ರಿಪೇರಿ ಕೆಲಸ ಇರದರಿಂದ ಇದೇ ತಿಂಗಳ ತಾರೀಕು 23ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಕುಶಾಲನಗರ, ಕೂಡಿಗೆ, ನಂಜರಾಯಪಟ್ಟಣ, ಸುಂಟಿಕೊಪ್ಪ, ಚೆಟ್ಟಳ್ಳಿ, ಸೋಮಾರ್ಪೇಟೆ, ಶಾಂತಳ್ಳಿ, ಕುಮಾರಳ್ಳಿ, ಗೌಡಳ್ಳಿ, ಹೆಗಡಮನೆ, ಅಬುರ್ಕಟ್ಟೆ, ಐಗೂರು, ಹೊಸಗುತ್ತಿ, ಗಣಗೂರು, ಗೋಣಿಮರೂರು, ಆಲೂರು ಸಿದ್ದಾಪುರ, ಮಾಲಂಬಿ, ಸಿದ್ದಲಿಂಗಪುರ, ಮಡಿಕೇರಿಪೇಟೆ, ಬೋಯಿಕೇರಿ, ಗಾಳಿಬೀಡು, ಕುಂಡಮೇಸ್ತ್ರಿ, ಮೇಕೇರಿ, ಕಡಗದಾಳು, ಸಂಪಾಜೆ, ಭಾಗಮಂಡಲ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೇತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದಳು. ನಾಡ್ದು ತಾರೀಕು 22ಕ್ಕೆ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಕೋವಿಡ್ ಲಸಿಕಾ ಮೇಳನ ಏರ್ಪಾಡು ಮಾಡಿಕೊಂಡಳು. ಈ ಲಸಿಕಾ ಮೇಳಲ್ಲಿ ಬಾಕಿ ಇರುವ 12 ವರ್ಷ ಮೇಲೆ ಇರುವ ಸುರುನ ಹಂಗೆ ಎರಡನೇ ಹಂತಕ್ಕೆ ಬಾಕಿ ಇರುವ ಎಲ್ಲ ಫಲಾನುಭವಿಗ ಮತ್ತೆ 60 ವರ್ಷ ಮೇಲ್ಪಟ್ಟ ಮುನ್ನೆಚ್ಚರಿಕೆ ಡೋಸಿಗೆ ಬಾಕಿ ಇರುವ ಫಲಾನುಭವಿಗ ಕೋವಿಡ್ ಲಸಿಕೆಯನ್ನು ಹಾಕಿಸಿಕೊಳ್ಳಕುತ್ತ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗ ತಿಳಿಸಿದಳು. ಜಿಲ್ಲೆಯಲ್ಲಿ ಖಾಲಿರುವ 35 ಗ್ರಾಮ ಲೆಕ್ಕಿಗರ ಚಾಕ್ರಿಗೆ ಬಂದಿರುವ ಅರ್ಜಿನ ಇದೇ ತಿಂಗಳ ತಾರೀಕು 29ಕ್ಕೆ ಬೆಳಿಗ್ಗೆ 10:30 ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿವೆತ್ತ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ತಿಳಿಸಿದಳು. ಜಿಲ್ಲೆಗೆ ತುಂಬಾ ಮುಖ್ಯ ಆಗಿರುವ 450 ಹಾಸಿಗೆಗಳ ಸಾಮರ್ಥ್ಯ ಇರುವ ಆಸ್ಪತ್ರೆ ಕಟ್ಟುವ ಕೆಲಸ ಪ್ರಗತಿಯಲ್ಲಿ ಉಂಟು. ಆದಷ್ಟು ಬೇಗ ಆಸ್ಪತ್ರೆ ಸಾರ್ವಜನಿಕರ ಸೇವೆಗೆ ಸಿಕ್ಕಿದೆ ಅಂತ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಡೀನ್ ಡಾಕ್ಟರ್ ಕಾರ್ಯಪ್ಪ ಮಾಹಿತಿ ಕೊಟ್ಟಳು. ಸುವರ್ಪೇಟೆ ತಾಲೂಕು ಅಕ್ರಮ ಸಮಿತಿ ಸಭೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಶಾಸಕ ಮಂಡೆ ಪಂಡಪ್ಪಿ ಅಪ್ಪಚ್ಚುರಂಜನ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿ ಸಭಾಭಾಡಿಯಲ್ಲಿ ನಡೆದಿದೆ. ಸಭೆಯಲ್ಲಿ ಸಮಿತಿ ಸದಸ್ಯರು ಕಂದಾಯ ಇಲಾಖಾ ಅಧಿಕಾರಿಗಳು ಭಾಗವಹಿಸಿ ಅರ್ಜಿನ ನೋಡಿವೆತ್ತ ತಹಶೀಲ್ದಾರ್ ಗೋವಿಂದ ರಾಜು ತಿಳಿಸಿದಳು. ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ಕರೆಂಟ್ ಗ್ರಾಹಕರ ತೊಂದರೆ ತಾಪತ್ರ ಸರಿ ಮಾಡಿಕೆ ನಾಡ್ದು ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮುಟ ಮಡಿಕೇರಿ ಉಪವಿಭಾಗ ಕಚೇರಿನ ಅಂಗಳಲ್ಲಿ ಜನಸಂಪರ್ಕ ಸಭೆ ನಡೆದಿದೆ. ಕರೆಂಟ್ಗೆ ಸಂಬಂಧಪಟ್ಟಂಗೆ ಏನಾದರೂ ಪುಕಾರಿಗಿದ್ದರೆ ಸಭೆಗೆ ಬಂದು ತಿಳಿಸಕೃತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದಳು. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ಇದೇ ತಿಂಗಳ 23ಕ್ಕೆ ಬೆಳಿಗ್ಗೆ 10:30 ಗಂಟೆಗೆ, ಹಂಗೆ 11 ಗಂಟೆಗೆ ಕೊಡಗು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆ, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಸಭಾಭಾಡಿ ನಡೆದ ಇತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ತಿಳಿಸಿದಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟ್ ನಿಯರ್ ಮಾರ್ಕೆಟ್, ಮಡಿಕೇರಿ. ವಿರಾಜಪೇಟೆಯ ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದಿರುವ ಸಾಯಿ ಶಂಕರ ಪದವಿ ಕಾಲೇಜು ಪೊನ್ನಂಪೇಟೆಯಲ್ಲಿ ಪ್ರಥಮ ಬಿಕಾಂ ಮತ್ತು ಬಿಎ ಪದವಿಗೆ ಪ್ರವೇಶಾತಿ ಆರಂಭವಾಗಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು 8050023422. ಮಾಡ್ಯುಲರ್ ಕಿಚನ್, ಇಂಟೀರಿಯರ್ಸ್, ರೂಫ್ ಶಿಂಗಲ್ಸ್, ಸೆರಾಮಿಕ್ ರೂಫಿಂಗ್, ವಾಟರ್ ಪ್ರೂಫಿಂಗ್, ಈ ತರಹದ ಎಲ್ಲಾ ರೀತಿಯ ಕೆಲಸಗಳು ನಿಮ್ಮ ಕೈಗೆಟಕುವ ದರದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಮಾಡಿಕೊಳ್ಳುವ ಏಕೈಕ ಮಳಿಗೆ ಅಂದ್ರೆ ಗೋಣಿಕೊಪ್ಪದ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಸೆರಾಮಿಕ್ ಸೆಂಟರ್. %100 ಉದ್ಯೋಗ ಖಾತರಿ. SLC ಪಾಸ್ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮಡಿಕೇರಿಯ AVS ನಲ್ಲಿ 1 ವರ್ಷದ ಶೆಫ್ ಟ್ರೈನಿಂಗ್, ಅಡುಗೆ ತಯಾರಿಯ ಕಲೆ ಮತ್ತು ವಿಜ್ಞಾನವನ್ನು ಕಲಿಯುವ ಅವಕಾಶ. ಇಂಡಿಯನ್, ಕಾಂಟಿನೆಂಟಲ್, ಚೈನೀಸ್, ಇಟಾಲಿಯನ್ ಮತ್ತು ಬೇಕರಿ ವಿಷಯಗಳನ್ನೊಳಗೊಂಡ %100 ಉದ್ಯೋಗ ಖಾತರಿಯ ಶೆಫ್ ಟ್ರೈನಿಂಗ್. ಹೆಚ್ಚಿನ ಮಾಹಿತಿಗಾಗಿ 9353530458. ನಾಪುಕ್ಲುವಿನ MP ಸ್ಟೋರ್ನಲ್ಲಿ ಮಾನ್ಸೂನ್ ಸ್ಪೆಷಲ್ ಆಫರ್. ಎಲ್ಲಾ ಖರೀದಿಯ ಮೇಲೆ 10-15% ಡಿಸ್ಕೌಂಟ್. ಮದುವೆ ಸಮಾರಂಭದ ಖರೀದಿಗೆ ವಿಶೇಷ ರಿಯಾಯಿತಿ. MP ಸ್ಟೋರ್, ನಿಯರ್ ಬಸ್ ಸ್ಟ್ಯಾಂಡ್, ನಾಪುಕ್ಲು. ಪಾಳಕ ತಂದನೆ ಕಾತಿ ಬೆಚ್ಚ ಬೈಂಬಳೆ, ಬೈಂಬಳೆ ಪಾರ ಅಲ್ಲತೆ ಇನ್ನು 5 ವೆರೈಟಿಯ ಪಾರ. ಕಿತ್ತುಳಿ ಪಿಂಜ ಫ್ಯಾಷನ್ ಫ್ರೂಟ್ ಜಾಮ್, ಕಿತ್ತುಳಿ ಫ್ಯಾಷನ್ ಫ್ರೂಟ್, ಕೈಪುಳಿ ಕಾನ್ಸಂಟ್ರೇಟ್, 20 ತರತರ ಚಾಕೊಲೇಟ್ಸ್, ಕೋಕೋ ಪೌಡರ್, ಪಿಂಜ ಬೇಕಿಂಗ್ ಚಾಕೊಲೇಟ್ಸ್, ನಲ್ಲ ಗುಣಮಟ್ಟದ ಅಕ್ಕಿ ಪುಡಿ, ಪಾಪುಟ್ಟು, ಕಣಮುಟ್ಟು, ಪಿಂಜ ನೂಪುಟ ತರಿ, ತರಾವರಿ ಮಳುಪುಡಿ, 10 ತರತರ ಪ್ರೀಮಿಯಂ ಕಾಫಿ ಪುಡಿ, ಇವೆಲ್ಲವೂ ಐನ್ ಮನೆ ಔಟ್ಲೆಟ್ ಲುಗುಟ್ವ. ಹೋಮ್ ಸ್ಟೇ ಆರ್ಡರ್ ವಿಶೇಷ ರಿಯಾಯಿತಿಯೂ ಉಂಟು. ಬಾರಿ ಐನ್ ಮನೆ ಕೊಡವ ಸಮಾಜ ಕಾಂಪ್ಲೆಕ್ಸ್, ಪಿಂಜ ಕಾಲೇಜ್ ರೋಡ್, ಮಡಿಕೇರಿ, ಶಾನ್ಬಾಗ್ ಕಾಂಪ್ಲೆಕ್ಸ್, ವಿರಾಜಪೇಟೆ, ಪಿಂಜ ಕಾವೇರಿ ಏಜೆನ್ಸೀಸ್, ಪೊನ್ನಂಪೇಟೆ. ಕೊಡಗು ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ ಗೋಣಿಗೊಪ್ಪ, ಇವರ ವತಿಯಿಂದ ಬೆಳೆಗಾರರು ಬೆಳೆದ ಕಿತ್ತಳೆ ಹಣ್ಣು, ಪಪ್ಪಾಯ, ಫ್ಯಾಷನ್ ಫ್ರೂಟ್, ಕೈಹುಳಿ ಹಾಗೂ ನಿಮ್ಮ ತೋಟದಲ್ಲಿರುವ ಯಾವುದೇ ಮಾವಿನಕಾಯಿಗಳನ್ನು ಉತ್ತಮ ಬೆಲೆಗೆ ನೇರವಾಗಿ ಖರೀದಿಸಲಾಗುವುದು. ಸಂಪರ್ಕಿಸಿ ಹೇಮಂತ್ 9480787993. ವಿರಾಜಪೇಟೆಯ ಚಾಣಕ್ಯ ಎಜುಕೇಶನ್ ಟ್ರಸ್ಟ್ ನಲ್ಲಿ ಡೈರೆಕ್ಟ್ ಸೆಕೆಂಡ್ PUC ಕಾಲೇಜು ಮಾದರಿಯಲ್ಲಿ ನಿತ್ಯ ತರಗತಿಯನ್ನು ನಡೆಸಲಾಗುವುದು. SSLC ಪಾಸ್ ಆಗಿರುವ ಅಥವಾ ಫಸ್ಟ್ PUC ಫೇಲ್ ಆಗಿರುವ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯಬಹುದು. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277496007.